ಇರ್ತದಂತೆ, ಅದನ್ನು ರುಕ್ಮಿಣಿಯ ಮುಡಿಯಲ್ಲಿ ಇಡಿಸಿದೆ ಇಡಿಸಿದರೆ. ಈ ವೃತ್ತಾಂತವನ್ನ ಕಲಾಪ್ರೇರ ಅಂತ ನಾರದರು ಏನ್ ಮಾಡಿದ್ರಿ, ಹಠಮಾರಿ ಸತ್ಯಭಾಮೆಯ ಮುಂದೆ ಪುಷ್ಪದ ಮಹತ್ವ ತಿಳಿಸಿದ್ದಾರೆ. ಏನಂತ ಏನ್ರಿಪ್ಪ, ಈ ಪಾರಿಜಾತ ಪುಷ್ಪ ಯಾರ ಹತ್ತರ ಇರ್ತದ ಇರ್ತದ ಅಲ್ಲಿ ನೋಡು, ಎಲ್ಲ ಗೋಪಿಕಾಸ್ತೆಯರು, 16,000 ಗೋಪಿಕಾಸ್ತೆಯರು, ಇದು ಅಲ್ಲದೆ 6 20 ದರ್ಶಿಯರು ಅಲ್ಲಿ, ನಾನು ಕೂಡ ಕೃಷ್ಣ ಪರಮಾತ್ಮ ಕೂಡ ಕೂಡಂದ ಕೂಡಬೇಕು. ಏನಂದ್ರೆ ಹೇಳಬೇಕು, ಇಂತ ಮಹತ್ವ ಪುಷ್ಪದಲ್ಲಿದೆ. ಅದ ತಾವು ಇನ್ನೊಮ್ಮೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆ ಪಾರಿಜಾತ ಪುಷ್ಪವನ್ನ ನನ್ನ ಕಡೆಯಿಂದ ಇಸ್ಕೊಂಡೇ ತೀರ್ತಾನೆ ಅಂತ ಹೇಳಿ ನಾರದರು ವಚನ ತಗೊಂಡಾರ. ಸತ್ಯಭಾಮೆ ವಚನ ತಗೊಂಡಾರ. ನಾರದರಿಗೆ ವಚನ ಕೊಟ್ಟಂತ ಸತ್ಯಭಾಮೆ ಏನ್ ಮಾಡಿದಳು, ಏನ್ ಮಾಡಿದರು, ತನ್ನ ಮಂದಿರ ಇರತಕ್ಕಂತ ದೂತಿಕಾಸ್ತ್ರೀಯರನ್ನ ಕರೆದುಕೊಂಡು ನಾನಿರ್ತಕ್ಕಂತ ರುಕ್ಮಿಣಿಯ ಮಂದಿರಕ್ಕೆ ಬಂದು ನನ್ನನ್ನ ಒಲಿಸಲಿಕ್ಕೆ ಎಷ್ಟೋ ಯುಕ್ತ ಪ್ರಯುಕ್ತಿಗಳನ್ನು ಕೈಕೊಂಡರು ಕೂಡ ಸಾಧ್ಯವಾಗದ ಕಾರಣ ನನ್ನ ಎದುರಿಗೆ ಅಂತ ಶಬ್ದ ಮಾಡ್ಯಾರ. ಏನಂತ ಏನ್ತ, ಕೃಷ್ಣ ನೀನು ಬೇಡ, ನಿನ್ನ ಪಾರಿಜಾತ ಪುಷ್ಪನು ಬೇಡ, ಬೇಡ ನಿನ್ನ ಕಲ್ಲಿನಂತ ಮನಸ್ಸನ್ನ ನಾನು ಕರಗಸದೆ ಯೋದರೆ ನಾನು ಹೆಣ್ಣೆ ಅಂತಂದ್ರು. ಏನು ಶಪತ್ತು ಮಾಡಿದ್ದಾಳ ತಿಳಿಸೇಣಿ, ನೋಡಭಾಮ ನಾನ ಅಂತ ಎಷ್ಟೋ ಮಂದಿ ಹಾಳಾಗಿದಾರ. ನಾನಂತ ರಾವಣಾಸುರ 6 ವರ್ಷ ಆಯುಷಿತ್ತು, ಅರ್ಧ ಕೋಟಿ ಉಳಿಲಿಲ್ಲ. ನಾನು ಬೇಡ ಅಂದ ಅಕ್ಷಣ ಸ್ವಾಮಿನ ನಾ ಅಂತ ಮಾಡ್ತೇನೆ ಒಲಸ್ತನ ಹೇಳಿ ಅಲ್ಲ, ಶಕ್ತಿ ಪೂಜಾ ಮಾಡ್ತಂದಾಗ ನಾಂತ ಅಹಂಕಾರದಿಂದ ನೀನು ಮಾಡಿದ್ದಾದ್ರೆ ಶಕ್ತಿ ದೇವತಾ ವರ ಆಗ್ಲಿಂದ ಏನ್ ಮಾಡ್ತಂದ ಅಕ್ಷಣ ಆಗ ಏನ್ ಮಾಡ್ಲಿಪ್ಪ ಸ್ವಾಮಿ, ನಾನು ನಿಮ್ಮ ಪಾದದ ಮೇಲೆ ಬಿದ್ದು ಪ್ರಾಣ ಕೊಡ್ತೇನೆ. ಓಹೋ, ಯಾವಾಗ ಅವಳಿಗೆ ಪ್ರಾಣ ತ್ಯಾಗ ಮಾಡಬೇಕನ್ನುವಂತ ಭಾವ ಮೂಡಿತು, ಮೂಡ್ಯದ ಇವಳಲ್ಲಿ ನಿಷ್ಕಾಮ್ಯ ಭಕ್ತಿಯ ಮೊಳಕೆ ಮೂಡಿದ ತಿಳ್ಕೊಂಡು ನಾನನ್ನ ಕೊಲ್ಲಿರ್ತಕ್ಕಂತ ಕೌತ್ಸು ಭಾರವನ್ನ ಕೊಡ್ಲಿಕ್ಕೆ ಹೋದ್ರೆ ಅವಳು ತಗೊಳ್ಲಿಕ್ಕೆ ಹಿಂದೆ ಮುಂದೆ ಮಾಡ್ಲು. ಹೌದಿಪ್ಪ, ಕೃಷ್ಣ ಇದಕ್ಕೆ ಏನಾದ್ರೂ ವರಿ ಹಚ್ಚಿಕೊಡು ಅಂತ ಹೇಳು, ಕಾರಣ ಹಚ್ಚಿಕೊಡ್ರಿ. ನೋಡು ಭಾಮ, ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋದಾಗ ಯಾವುದಾದ್ರು ನನ್ನ ಭಕ್ತ ಕೃಷ್ಣನನ್ನ ಕೊಲ್ಲತಕ್ಕಂತ ಕೌತ್ಸುಭಾರ ಕೊಟ್ಟ ಬಿಡಬೇಕಾಗ. ಹೌದಪ್ಪ, ಈಗಾಗಲೇ ಪಾರಿಜಾತ ಪುಷ್ಪ ರುಕ್ಮಿಣಿ ಕೊಟ್ಟಿದ್ದಿತ್ತು, ಕೊಟ್ಟಿದ್ದದ ಅದ ಬೇಕಂತ ಹಠ ಮಾಡ್ತಿ, ಕೊಟ್ಟದ್ರೆ ಇಸು ಕೊಡಕ್ ಬರುದಿಲ್ಲ ಬರುದಿಲ್ಲ. ಅದಕ್ಕಾಗಿ ನಾನು ಭಕ್ತೋದ್ಧಾರ ಮಾಡಿ ಹೊಡವಳಿನ ಮಂದಿರಕ್ಕೆ ಬರ್ತೇನೆ, ಆವಾಗ ಕೊಡುವೆ ಅಂತೆ. ಅಲ್ಲಿ ಅವರಿಗೆ ಇಟ್ಕೋ ಅಂದ ಅಕ್ಷಣ ಸ್ವಾಮಿ ನಾ ಕೊಡುದಿಲ್ಲ ಅಂದ್ರು. ಕೊಡುದಿಲ್ಲ ನನ್ನ ಹಾರ ನನ್ನ ಕೊಡುದಿಲ್ಲ ಅಂದ ಅಕ್ಷಣ ಅಂದ ಕೊಡುದಿಲ್ಲ ಸ್ವಾಮಿ. ಅಷ್ಟಲ್ಲಿ ಈ ಜಾರ ಈ ಹಾರ ನಿಮಗೆ ಕೊಟ್ರೆ ನಾನು ನಮ್ಮ ಸತ್ರಾಯತ ರಾಜನ ಮಗಳು ಸತ್ಯಭಾಮೆ ಅಲ್ಲ ಅಂತಂದ್ರು. ಶಪತ್ ಮಾಡ್ರಿಪ್ಪ ಅಲ್ಲ, ಹೆಣ್ಣಾದ ನನಗೆ ಇಷ್ಟ ಅಹಂಕಾರದ ನನ್ನ ಹಾರವನ್ನು ನನಗೆ ಕೊಡಲಂತಿ. ಈ ಹಾರವನ್ನು ನಾನು ಒಯ್ದೆ ಇದ್ರೆ ವಸುದೇವ ದೇವಕರ ಎಂಟನೇ ಗರ್ಭದಲ್ಲಿ ಹುಟ್ಟಿದಂತ ಕೃಷ್ಣನ ಅಲ್ಲ ಅಂತ ನಾ ಶಪಥ ಮಾಡ. ನೀವು ಶಪಥ ಮಾಡಿದ್ರಿಪ್ಪ. ಏನಾಯ್ತು, ಪಾರ್ವತಿ ದೇವಿಯ ವರ ಆಗೈತಿ. ಆಗ್ಯದ ಈಗ ಏನಾಗ್ಯದ ನೋಡು. ಆ ಪಾರ್ವತಿ ದೇವಿ ಏನ್ ಮಾಡ್ಯಾಳ, ಏನ್ ಮಾಡ್ರಿಪ್ಪ. ಸತ್ಯಭಾಮ ನೀನೇನು ಚಿಂತೆ ಮಾಡಬೇಡ, ಕೃಷ್ಣ ಪರಮಾತ್ಮರು ತಾವಾಗಿಯೇ ತಾರಣಗೈದು ನಿನ್ನ ಮಂದಿರಕ್ಕೆ ಬರುವಾಗಿ ಮಾಡಿದಂತೇಳಿ ಅಭಯ ಕೊಟ್ಟ. ಅಭಯ ಕೊಟ್ಟಾಳ ಸತ್ಯಭಾಮಗೆ. ಅಭಯ ಕೊಟ್ಟಂತ ಮಹಾಕಾಳಿ ನನ್ನಲ್ಲಿ ಏನ್ ಮಾಡ್ಯಾಳ, ಏನ್ ಮಾಡ್ಯಾಳಪ್ಪ ನೋಡು. ಸತ್ಯಭಾಮ ಮುಖವನ್ನು ಯಾವಾಗ ನೋಡೇನು, ಯಾವಾಗ ಕಂಡೇನು ಅನ್ನುವಂತ ಲವಲವಿಕಯುಕ್ತ ಅಂತ ಪ್ರೇರಣೆಯನ್ನ ತಮ್ಮಲ್ಲಿ ತುಂಬಾ. ಹಿಂದಕ್ಕೆ ನಾನು ಅವಳನ್ನ ನೋಡ್ಬೇಕಂತ ಅಪೇಕ್ಷೆ ಆದ್ರೂ ಕೂಡ ಈಗ ಹೋಗಾಕ ಬರುದಿಲ್ಲ. ಬರುದಿಲ್ಲಪ್ಪ, ಇಷ್ಟೋ ಅವತಾರಗಳನ್ನು ತೊಟ್ಟದಿನಿ, ಒಂದೊಂದು ಹೇಳ್ತೀನಿ, ಇದನ್ನ ಸಾಧ್ಯ ಆಗ್ತದೆ ನೋಡು. ಈಗ ಇರ್ಲಿಪ್ಪ ನೋಡುತ್ತೆ. ಈ ಪಶ್ಚಾತ್ತಾಪದ ಮಡುವ ಧುಮುಕಲ ಬೆಟ್ಟದ ಮೊರೆ ಹೋಗಲ ಭೂಮಿಯನ್ನು ಬಗೆ ಹೋಗಲ ಬರದಿ ಕಂಬವ ನಡೆದು ಬ್ರಹ್ಮಾಂಡ ಹೊರಗಾಗಲ ಜಗದ್ವಿಜರಿಗೆ ಕೊಟ್ಟು ಜಟಾ ದಾರಿ ನಾನಾಗಲ ನೋಡುದುತಿ. ಹಿಂದಕ್ಕೆ ಮಚ್ಚ ಮಚ್ಚ ಕೂರ್ಮ ಕೂರ್ಮ ವರಹ ವರಹ ನರಸಿಂಹ ನರಸಿಂಹ ವಾಮನ ವಾಮನ ಪರಶುರಾಮ ಪರಶುರಾಮ ರಾಮ ರಾಮ ಇಷ್ಟ ಅವತಾರಗಳನ್ನು ತೊಟ್ಟರು ಈ ಹೋಗಕ್ ಆಗುದಿಲ್ಲ. ಆಗೋದಿಲ್ಲ, ಯಾಕೆ ಅವಳು ಶಕ್ತಿ ಪೂಜಾ ಮಾಡ್ಯಾಳ. ಎಲ್ಲಿ ಶಕ್ತಿ ಪೂಜಾ ಆಗಿರ್ತದ ಅಲ್ಲಿ ಗಂಡಸರು ಹೋಗಲಿಕ್ಕೆ ಬರುದಿಲ್ಲ, ಪುರುಷರಿಗೆ ಪ್ರವೇಶವಿಲ್ಲ. ಅದಕ್ಕೆ ಈಗ ನನಗೆ ಸೀರೆ ಉಡುವಂತ ಪ್ರಸಂಗ ಬಂದದ. ಹೌದಿಪ್ಪ ನೋಡುತ್ತೆ, ಹೊತ್ತ ಬಂದಂಗ ಛತ್ರಿ ಹಿಡಿಬೇಕಾಗ್ತದ. ಹೌದಿಪ್ಪ ಹೌದಲ್ಲ. ಈಗ ನಾನು ಸ್ತ್ರೀ ರೂಪ ಧಾರಣ ಮಾಡಿದ್ದಾದ್ರೆ ಏನಾಗ್ತದ, ಏನಾಗ್ತದ, ನನ್ನ ಹಠಮಾರಿ ಸತ್ಯಭಾಮೆ ದರ್ಶನ ಆಗುವುದ್ರ ಜೊತೆಗೆ ನನಗೆ ಹಿಂದಕ್ಕ ನಾರದು ಶಾಪ ಕೊಟ್ಟಿದ್ರು. ಹೌದು, ಶಾಪ ವಿಮೋಚನೆ ವಿಮೋಚನೆ ಆಗ್ತದ. ಅದಕ್ಕೆ ಅವಳಲ್ಲಿ ಹೋಗ್ಬೇಕಾದ್ರೆ ಯಾವ ವೇಷವನ್ನು ಧಾರಣ ಮಾಡಬೇಕು ನೋಡ್ರಿಪ್ಪ, ಒಂದು ಕೊರವಂಜಿ ವೇಷನ ಧಾರಣ ಮಾಡ್ರಿ. ಸರಿ, ಅದ ದೇಶ ಪರ್ಯಟನ ಮಾಡುವಂತ ಕೊರವಂಜಿ ವೇಷ ಧಾರಣ ಮಾಡಿದ್ರೆ ಏನಾಗ್ತದ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಶಕುನ ಸಾಮುದ್ರಕ್ಕೆ ಬಹಳ ಪ್ರೀತಿ. ಹೌದಿಪ್ಪ, ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಕೇರಿ ಕೇರಿ ಆಡುತ್ತಾ ನನಗೆ ಸತ್ಯಭಾಮ ಮಂದಿರಕ್ಕೆ ಹೋಗಕ್ ಬರ್ತದೆ ಬರ್ತದರಿ. ಅವಳ ಇಷ್ಟಾರ್ಥವನ್ನು ನೆರವೇರಿಸಬೇಕಾದ ಅವಳ ಅಹಂಕಾರವನ್ನು ನಾಶ ಮಾಡಿ ಮಾಡಿ ಅವಳಿಗೆ ಸತ್ಯ ಹೋದ ಜ್ಞಾನವನ್ನು ಮಾಡೋದಕ್ಕಾಗಿ ಕೊರವಂಜಿ ರೂಪ ಧಾರಣ ಮಾಡ್ರಿಪ್ಪ. ಈಗ ಅದಕ್ಕೆಲ್ಲ ಸಾಹಿತ್ಯಗಳೆಲ್ಲ ನಿರ್ಮಾಣ ಆಗಿದಾವ ಆಗ್ಯದ. ಇನ್ನು ಮೇಲೆ ಸ್ವಾಮಿ ಸ್ವಾಮಿ ಅನ್ನುವಂತ ನಾಮಾಂಕಿತವನ್ನ ಬಿಟ್ಟು ಬಿಟ್ಟು ಅಮ್ಮ ಅಂತ ಕರಿಬಿಡು, ಹೊರಗೆ ಬರ್ತೇನೆ ನಾನು. ಅಮ್ಮ ಹೊರಗೆ ಬರ್ರಿ. ಹಾಗಾದ್ರೆ ಬಂದೆ. ಮಂಟ ಹಾಕಾಕ ಬಂದಿ ಮಾಮಾಟ್ಲು ಮೇಕ ತರಿಸಲೇ ಅದು ನಿನಗ ತಿಳಿಸಲು ಹೋಗಿ ಹೋಗ್ಲಿ. ಗಪ್ಪನಿಷ್ಟು ಕಡುಗಟ್ಟಿ ಚಂದಸ್ತೆ ಅವು ಚಂದಸ್ತೆ ಇಲ್ಲೋಡ. ಕನ್ನಡ ಭಾಷಾಕೆ ಜಪ್ಪು ಅದ ಚಪ್ಪರದಾಗ ಹೋಗಿ ಗಪ್ಪು. ಏನು ಕನ್ನಡ ಭಾಷೆ ಹೇಳ್ಬೇಕ? ಸುಲದ ಬಾಳೆಹಣ್ಣು ನಂಗೆ ಕನ್ನಡ ಮಾತಾಡ್ತಿ, ನನಗ ಕಟಾರೆ ಪಿಟಾರೆ ನಡೆಸೇದಿ. ನೀನು ಯಾರು? ಕೊರವಂಜಿ. ಹುಣ್ಣಿನ ಕುಲದಾಗ ನನ್ನ ಜಾತಿ ಹಾಕಲಿ. ಏನ್ ಮಾತಾಡ್ತೀನಿ? ನಾವೇನು ಕೊರವಂಜಾರ ನೋಡಿಲ್ಲ? ಏನು ನೀ ಕೊರವಂಜಾರ ನೋಡಿ? ಕೊರವಂಜಾರ ಅಂದ್ರೆ ಹೇಗಿರ್ತಾರ? ಹೇಗಿರ್ತಾರ? 10-18 ತೆಪ್ಪಿದ ಒಂದ್ ಸಿರಿ ಉಟ್ಟಿರ್ತಾರ. ಹೌದು. ಹರಕಾಮುರುಕ ಕುಬುಸ ತಲಿ ಮ್ಯಾಲ ಹೆಡಿಗಿ, ಕೈಯಾಗೊಂದು ಬಡಿಗಿ, ಬಗಲಾಗ ನಿನ್ನಂತದೊಂದು ಕೂಸ. ಏನು ಬಗಲಾಗ ನನ್ನಂತದೊಂದು ಕೂಸ? ಆಗಲ್ಲಮ್ಮ, ನಿನ್ನ ಕೂಸಿನಂತದೊಂದು ಕೂಸ. ಇವನ್ನೆಲ್ಲಾ ತಗೊಂಡು ಹೇಗೆ ಬರ್ತಾರ? ಏನನ್ನ ತಾಯಿ ನೀಡೇ ಯವ ಅತ್ತ ಬರ್ತಾರ. ಹೌದಾ? ಈಗ ಬರವ್ರ ಕೊರವ್ಯಾರು? ನಾನು ದೇವಲೋಕದ ಕೊರವಂಜಿದ್ದೆ. ಕೊರವಂಜಿ ದೇವಲೋಕೆಯಲ್ಲಿ ಭೂಲೋಕೆಯಲ್ಲಿ ಅಸ್ಮಾನ ಪರಕದ. ಆ ದೇವಲೋಕದಿಂದ ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೇಗ ಬಂದೆ? ಯಾರ್ಯಾರು ಏನೇನು ಹೇಳುತ್ತಾ ಬಂದೆ? ಇಷ್ಟೆಲ್ಲ ಹೇಳಿದ್ರ ನನಗೆ ಗುರ್ತಾಗ್ತದ. ಮನೆ ಕೇರಿ ಕೇರಿ ಆಡುತ್ತ ನಾರಿ ಮನೆಯವರಿಗೆಲ್ಲ ಶಕುನ ಸಮುದ್ರಕ್ಕೆ ಹೋಗುತ್ತ ಈ ಲೋಕಕ್ಕೆ ಬಂದ. ಕೊರವಂಜಿ, ಒಂದು ಊರಿನ ಮನುಷ್ಯ ಒಂದು ಊರಿಗೆ ಹೋಗ್ಬೇಕಾದ್ರ ಜನರ ಬಲಾರೆ ಬೇಕು, ಬೇಡ ರೊಕ್ಕದ ಬಲಾರೆ ಬೇಕು, ಬೇಡ ವಿದ್ಯಾದ ಬಲಾರೆ ಬೇಕು. ನಿನ್ನ ಗುರುವಿನಲ್ಲಿ ಕಲಿತಂತ ವಿದ್ಯಾ ಯಾವುದು? ವಿದ್ಯಾ ಯಾವುದು? ನಿನ್ನ ಗುರು ನಿನಗೆ ಏನ ಕಲಿಸ್ಯಾನ? ನನ್ನ ಗುರು ನನಗೆ ಏನ್ ಕಲಿಸ್ಯಾನ? ನನಗೆ ಏನ ಮಾಹಿತಿ ಅದ? ಏನ್ ಮಾಹಿತಿ ಅದ? ಎಲ್ಲ ಹೇಳಿದ್ರ ನನಗೆ ಗೊತ್ತಾಗ್ತದೆ. ಗೊತ್ತಾಗ್ತದ? ಹಾ ಕೇಳಮ್ಮ ಹೇಳ. ಮಾತಾಡಂತ ಮೂಕರನ್ನು ನಾ ಮಾತಾಡ್ಸುತ್ತೆ ನೋಡುವ. ಮಾತಾಡಂತ ಮೂಕರನ್ನು ಮಾತಾಡ್ಸ್ತಿ ನೋಡು ಕುರ್ವಂಜಿ. ಏನ ಹುಟ್ಟ ಮೂಕಿದ್ರ ಮಾತಾಡ್ಸ್ತು, ನಡಬಾರಕ ಜಡ್ಡ ಬ್ಯಾಣಿ ಬಂದು ಮಾತಾ ಬಾಯಿ ಹೊಡ್ತೈತೆ ಅವ್ರು ಮಾತಾಡ್ತು. ಅವ್ರು ಹೇಗಿದ್ರು ನಾ ಮಾತಾಡ್ಸ್ತಾನ? ನಮ್ಮ ಮನೆಗೆ ಬಾ, ನಮ್ಮ ಮನ್ಯಾಗ ಒಂದ ಕ್ವಾಣತಿ ಮಾತಾಡ್ಸೋಣ. ಏ ಕ್ವಾಣ ಯಾಕಂದ್ರೆ ಅವನ್ ಮಾತಾಡ್ಸ್ತಾನ? ನೀನ್ ಅವ್ವ ಎಮ್ಮಿ ಎಮ್ಮಿ ಅದನ್ನ ನಾ ಮಾತಾಡ್ಸ್ತಾನ. ಏನು ಎಮ್ಮಿ ನೀ ಮಾತಾಡ್ಸ್ತಿ? ಆ ಒಂದ್ ಉದ್ದ ಅಂದ ಬಡಗಿ ನೆತ್ತ ದುಬ್ಬದ ಮೇಲೆ ಹೋತ ಹೋದ ಆಯ್ಕೆ ಕಾಣ್ತೈತಿ. ಹೌದಾ? ಅದ ನಿನ್ನ ಕೈಯಾಗ ಸಿಕ್ಕಾಗಲ್ಲ, ಓಡಿ ಹೋಗತ್ತು. ಹೋಗುದಿಲ್ಲ ಬರ್ತದ, ಬಿದ್ದ್ರೆ ಹೊರಗೆ ನಿಲ್ಲುದ. ಹೌದಾ? ಕ್ವಾಣ ಮಾತಾಡ್ಸ್ತಾನು, ಮುಕ್ಕರ್ ಮಾತಾಡ್ಸ್ತಾನು ಅಂತ ಹೇಳಿದ್ರೆ ನನಗೆ ತಿಳಿದಿಲ್ಲ. ನಿನ್ನ ಮಾತು ಬಂದು ನಾ ಹೇಗೆ ಕೇಳ್ಬೇಕು? ಹೌದು, ನೀ ಹೇಗೆ ಹೇಳ್ಬೇಕು? ಹೇಗೆ ಕೇಳಿದ್ರ ತಿಳಿತದ? ನನ್ನ ಮಾತು ಬಂದು ನೀ ಹೇಗೆ ಹೇಳ್ಬೇಕು, ನೀ ಹೇಗೆ ಕೇಳ್ಬೇಕು ಹೇಳಿದ್ರ ಗುರ್ತಾಗ್ತದ? ನೋಡಮ್ಮ, ನನ್ನ ಮಾತು ಬಂದು ನೀನು ಹೇಗೆ ಕೇಳ್ಬೇಕು, ಹೇಗೆ ಕೇಳ್ಬೇಕು, ಹೇಗೆ ಹೇಳ್ಬೇಕು ಕೇಳ್ಬೇಕು. ನೋಡಮ್ಮ, ಹಸನ ಮನಸ್ಸಿಂದ ಕೇಳಿ ತಿಳ್ತದ? ಹಸನ ಮನಸ್ಸ ಅಂದ್ರೆ ಜಳಕ ಮಾಡಿ ಕೇಳ, ಹಾಗೇನಲ್ಲ ಅದು. ಭಕ್ತಿಲೆ ಕೇಳ್ಬೇಕಂತ ಹೇಳಿದೆ. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಏನು? ಅವ ಎಲ್ಲಿರ್ತಾವ? ಎಲ್ಲಿರ್ತಾವ? ಎಷ್ಟು ಉದ್ದಿರ್ತಾವ? ಎಷ್ಟು ಉದ್ದಿರ್ತದ? ಹಾಗೇನಲ್ಲ ಅದು. ನೋಡು, ಭಕ್ತಿ ಅಂದ್ರೆ ಏನು? ಏನು ಈ ಚಲಿಸುವಂತ ಪ್ರಪಂಚವೆಲ್ಲ ಪರಮಾತ್ಮನಿಂದ ನಡೆದಿರುವುದು ನಮ್ಗೆ ಇಡುವುದೇ ಒಂದೇ ಭಕ್ತಿ. ಅದು ಒಂದೇ ಭಕ್ತಿನ? ಒಂದ ಅಲ್ಲದು, ನವವಿಧ ಭಕ್ತಿಗಳು. ನವವಿಧ ಅಂದ್ರ ಒಂಬತ್ತರ ಭಕ್ತಿಗಳು. ಒಂಬತ್ತು ತರ ಭಕ್ತಿ ಅವ? ಹೌದು. ಆ ಒಂಬತ್ತರ ಭಕ್ತಿಗಳು ನಿನ ಗುರ್ತವ? ಗುರ್ತದಲ್ಲ. ನೋಡಮ್ಮ, ಇದ್ರ ಒಂದ್ ಮೂರ್ನಾಲ್ಕರೆ ಹೇಳು. ಮೂರ್ನಾಲ್ಕ ಯಾಕ? ಒಂಬತ್ತು ಹೇಳ್ತೀನಿ ಕೇಳ. ಒಂಬತ್ತು ಹೇಳ್ತಿ? ಹೌದು ಹೇಳಮ್ಮ. ಶ್ರವಣ, ಶ್ರವಣ. ಸ್ಮರಣ, ಸ್ಮರಣ. ವಂದನ, ವಂದನ. ಅರ್ಚನ, ಅರ್ಚನ. ಕೀರ್ತನ, ಕೀರ್ತನ. ಪಾದ ಸೇವನ, ಪಾದ ಆತ್ಮ ನಿವೇದನಾ ಭಕ್ತಿಗಳು. ಇವು ಒಂಬತ್ತು ತರ ಭಕ್ತಿ ಅವ ನೋಡಮ್ಮ, ಒಂಬತ್ತು ತರ ಭಕ್ತಿ ಅಲ್ಲ ಅಂದ ಮೇಲೆ ಇವನ್ ಯಾರೇ ಭಕ್ತಿ ಮಾಡಿ ಮುಕ್ತಿ ಹೊಂದ್ಯಾರು, ಏನ್ ಹಾಗ ಉಳ್ದಾವು? ಹಾಗೇನು ಉಳಿದಲ್ಲ, ಒಂದೊಂದು ಭಕ್ತಿ ಮಾಡಿ ಒಬ್ಬೊಬ್ರು ಅವರು ಮುಕ್ತಿ ಹೊಂದಾರಮ್ಮ. ಯಾವ ಯಾವ ಭಕ್ತಿ ಮಾಡಿ ಯಾರ್ಯಾರು ಮುಕ್ತಿ ಹೊಂದಾರ? ಯಾರ್ಯಾರು ಹೊಂದಾರ? ಶ್ರವಣ ಭಕ್ತಿ ಪರೀಕ್ಷಿತ ರಾಜ, ಪರೀಕ್ಷಿತ ರಾಜ. ಸ್ಮರಣ ಭಕ್ತಿ ಪ್ರಹ್ಲಾದ, ಪ್ರಹ್ಲಾದ. ವಂದನ ಭಕ್ತಿ ಪ್ರತುರಾಯ, ಪ್ರತುರಾಯ. ಅರ್ಚನ ಭಕ್ತಿ ಅಕ್ರೂರ, ಅಕ್ರೂರ. ಕೀರ್ತನ ಭಕ್ತಿ ನಾರದ, ನಾರದರು. ಪಾದ ಸೇವನ ಭಕ್ತಿ ಲಕ್ಷ್ಮಿ, ಲಕ್ಷ್ಮಿ. ದಾಸ ಭಕ್ತಿ ಮಾರುತಿ, ಮಾರುತಿ. ಶಕ್ಯ ಭಕ್ತಿ ಅರ್ಜುನ, ಅರ್ಜುನ. ಆತ್ಮ ನಿವೇದನ ಭಕ್ತಿ ಬಲಚರ್ವರ್ತಿ ಮಾಡಿ ಅವ್ರು ಮುಕ್ತಿ ಹೊಂದ್ಯಾರ ನೋಡಮ್ಮ. ಇವರೆಲ್ಲಾರು ಮುಕ್ತಿ ಹೊಂದ್ಯಾರ, ಅವರಲ್ಲಿ ಶಕ್ತಿ ಇತ್ತು, ಭಕ್ತಿ ಮಾಡು ಮುಕ್ತಿ ಹೊಂದ್ಯಾರ. ನನ್ನಲ್ಲಿ ಶಕ್ತಿನು ಇಲ್ಲ, ಭಕ್ತಿ ಮಾಡ್ಬೇಕಂತ ಆಸೆನು ಇಲ್ಲ, ಮುಕ್ತಿ ಹೊಂದಬೇಕಂತ ಆಸೆ ಆಗ್ಯದ. ನನಗೂ ಒಂದು ಸಾಣದಿದ್ರೆ ಹೇಳ ಭಕ್ತಿ. ಹೌದೌದು, ದುಡಿತಾರ ಆಗ್ಬಾರ್ದು, ಪಗಾರ ಮಾತ್ರ ಪಗಾರ ಬಿದ್ದಿರ್ಬೇಕ. ನಿಲ್ಕಿಲ್ಲ ಠರ್ಕೊಳ್ದ. ಹಾಗೇನಲ್ಲ, ಏನು ಸಣ್ಣ ಭಕ್ತಿ ಯಾವುದು? ಯಾವುದು? ಶ್ರವಣ ಭಕ್ತಿ ಶ್ರೇಷ್ಠವಾದ ಭಕ್ತಿ ಅಂದ್ರೆ ಏನ? ಸ್ವಾಮಿಗಳು ತಂದು ಊಟ ಮಾಡಿಸೋದೇನು ಶ್ರವಣ? ಹಾಗೇನಲ್ಲ, ಹಾಗೇನಲ್ಲ. ಎಲ್ಲಿ ಭಜನ ಕೀರ್ತನ ಪರಮಾತ್ಮನ ನಾಮಸ್ಮರಣೆ ನಡೀತದ, ಯಾವುದು ಮನುಷ್ಯರು ಇಲ್ಲದೆ ಏಕಾಕಾರವಾಗಿ ಎಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರ, ಅದಕ್ಕೆ ಶ್ರವಣ ಭಕ್ತಿ. ಶ್ರವಣ ಭಕ್ತಿ ಅಂತಾರವ, ಶ್ರವಣ ಭಕ್ತಿ ಅಂತಾರ. ನೋಡು ಕುರುವಂಜಿ, ನಿನ್ನ ವೇಳೆ ಎಲ್ಲಿಗ ನಿನ್ನ ಕೇಳಿ ತಿಳುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಇಲ್ಲ ಇಲ್ಲ, ನಮ್ಮಲ್ಲಿ ಒಬ್ರು ಕೇಳೋರಾದ್ರೆ ಬರ್ತೀಯ? ಏಯ್, ನೀ ಯಾರು ಹತ್ತರ ಕರ್ಕೊಂಡು ಹೋಗ್ತಿ? ಅವಳು ಯಾರು? ಅವ್ ಯಾವ ದೇಶದ ಅರಸ? ಅರಸ. ಇಷ್ಟೆಲ್ಲ ನಿತ್ತಲೇ ಹೇಳ್ಬಿಡ್ತಾನಲ್ಲ. ಹೌದು ಕುರುವಂಜಿ, ಇಷ್ಟೆಲ್ಲ ಹೇಳಿದ್ರ ನಿನಗ ಮಾಡ ಸನ್ಮಾನ ಮಾಡಿಸ್ತಾನ. ಆಗ್ಲವಾ? ಹಾ. ತರಿಸಾನೆ ಹೆಸರು ಏನು ಹೇಳಲಿ ನಾನು? ಗುರ್ತಿದ್ರ ಹೇಳು, ಇಳಿದ್ರ ಬಿಡು. ನೀ ದೊರೆಯಾದವನೇ ದ್ವಾರಾವತಿಯ ಪುರ ದರ್ಸ, ಅರಸ. ಯದವೀರ ವೀರ ಆ ಶ್ರೀ ಕೃಷ್ಣನ ಅದ್ದಂಗಿನಿ, ನಿಮ್ಮ ಸತ್ಯ ಬಾಮಿ ಹಾವದೇನ. ಅಧಿಪತಿ ಆದಂತವ್ರು ಯಾರು? ಯಾರು? ಆ ಕರಿವರ್ದ ಕೃಷ್ಣ. ಕೃಷ್ಣ ಆತನ ಅರ್ದಂಗೆ ಯಾರ? ಯಾರು? ನಿಮ್ಮ ಸತ್ಯ ಬಾಮ ಹೌದೋನತ್ತು ಅಲ್ಲ. ಹೌದು ಕುರುವಂಜಿ, ನಿನ್ನ ಮಾತು ಕರೆ ಅದ. ಈಗ ದೊರ್ಶಾನಿ ಮಂದಿರಕ್ಕೆ ಹೋಗೋಣ. ಏನು ನಿಮ್ ದೊರ್ಶಾನಿ ಮಂದಿರಕ್ಕೆ ಹೋಗೋಣ? ಹೋಗೋಣ. ಹಾಗಾದ್ರೆ ನನ್ನ ಕಂದನ ಜೋಗಳ ಪಾಡ್ತಾ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಹೋಗೋಣ. ಜೋಗಳೊಮ್ಮಿ ನಾಮಸ್ಮರಣೆ ಒಮ್ಮೆ ಬೇಡ, ಬೇಡ. ಈಗ ವೇಳೆ ಇಲ್ಲ. ಯಾವಿಲ್ಲ? ಜೋಗಳೊಮ್ಮಿ ನಾಮಸ ಎಲ್ಲ ಕೂಡಿಸಿ ಒಮ್ಮೆ ಮಾಡ್ಕೋತ ಒಮ್ಮೆ ಮಾಡ್ಬಿಡು. ಹಾ ನಡ್ರಿ. ಮನಮೋಹನ ಮನಮೋಹನ ಮನತ ಮನರಂಜನ ಬಾಳ ಜೋ ಜೋ ಜೋ ಜೋ ರೇ ಮನಮೋಹನ ಮನಮೋಹನ ಮನಮೋಹನ ಮನತ ಮನರಂಜನ ಮೋಹನ ಮನತ ಮನರಂಜನ ಬಾಳ ಜೋ ಜೋ ಜೋ ಜೋ ರೇ ಮನಮೋಹನ ಮನತ ಮನರಂಜನ ಬಾಳ ಜೋ ಜೋ ಜೋ ಜೋ ರೇ ಆಸುಪಿತ ಕೊರವಂಜಿ ಬಂದಾಳ, ನೀಡಿ ಕಳಿಸುವಂತ ಕೊರವಂಜಿ ಅಲ್ಲ, ಆತ್ಮ ಜ್ಞಾನ ಉಳ್ಳ ಪರೋಕ್ಷ ಉಳ್ಳಂತ ಕೊರವಂಜಿ ಬಂದಿದ್ದಾಳ. ಇಲ್ಲೇ ಬಾಗಲ್ದಾಗ ಕೂತಾಳಮ್ಮ. ಬಾಗಲ್ದಲ್ಲಿ ಇದ್ದಾಳ? ಹಾಗಾದ್ರೆ ನಾನು ಬರ್ಬೇಕು. ನೀನೇ ಬರ್ಬೇಕಮ್ಮ. ಹಾಗಾದ್ರೆ ಬಂದೆ ಬರ್ರಿ. ದೂರದಿಂದಲೂ ಬಂದ ಜವರಿ ಹೇಳ್ಬೇಕಲ್ಲ ಹಾಗಾದ್ರೆ ಕೇಳಂದ್ರ ಹೇಳ್ಬೇಕು ಇಂತ ನಾನಲ್ಲೇ ಕಾಣೇನು ಇಂತ ನಾನಲ್ಲೇ ಕಾಣೇನು ಸಂತೋಗಾರರ ಕಾಣೇನು ಕಾಣೇ ಈಗ ಈಕೆ ಕೊರವಂಜ್ ಇದ್ದಾಳ ಹಾ ಈಕಿನ ಒಂದು ಪ್ರಶ್ನೆ ಹಾಕ ಉತ್ತರ ಏನು ಬರ್ತದೆ ಗೊತ್ತಾಗ್ತದ ಗೊತ್ತಾಗ್ತದ ಏನೇ ಕೊರವಂಜಿ ಎಣ್ಣ ಮನುಷ್ಯನಲ್ಲಿ ಇದ್ದಂತ ಮೂರು ಮಾತು ಹೇಳ್ಕೊಟ್ಟೇನ ಕೇಳಿದ್ರ ಹೇಳಿನ ದೂತೆ ಕೊರವಂಜಿ ಏನಂತಾಳ ಏನಂತಳು ಎಣ್ಣ ಮನುಷ್ಯನಲ್ಲಿ ಇದ್ದಂತ ಮೂರು ಮಾತು ಹೇಳ್ಕೊಟ್ಟೇನ ಅಂದ್ರ ಇವಳು ಏನನ್ಬೇಕು ಕೇಳಿದ್ರ ಹೇಳೇನ ಅಂತಾಳ ಇವಳು ಏನಂತಾಳ ಬಾಳ ಸೊಕ್ಕಿನ ಹಾಕಿದ್ದಾಳ ಸೊಕ್ಕಿನ ಕೊರವಂಜಿ ನಮ್ಮ ಮಂದಿರ ತಿಕಾರ ಆಗುದಿಲ್ಲ ಆಗುದಿಲ್ಲ ಕಳಿಸ್ಬಿಡು ನಿಕ್ಕಿನ ಹಾಗೇನಿಲ್ಲ ಕೊರವಂಜಿ ಯಾರ ಮಂದಿರಕ್ಕೆ ಬಂದ ನೀ ಎಲ್ಲಿದ ಪ್ರಜ್ಞೆ ಆಯ್ತೋ ಇಲ್ಲೋ ನಿನಗ ನಂಬದ ನೀವ್ ಯಾರ ನಾವಪ್ಪ ನೋಡು ಅಮ್ಮನ ಸೇವಕಳು ಸೇವಕರು ಅಲ್ಲ ಸತ್ಯಭಾಮನ ಸೇವಕರು ಹೌದಲ್ಲ ಆಕಿ ಆಕಿ ಸತ್ಯಭಾಮ ಇರ್ಲಿ ಬಿಡು ಅವ್ರ ಮಂದಿರದಲ್ಲಿ ಇದ್ದಾಕಿ ನೀನು ಇವ್ರ ಬಾಗಿಲಿಗೆ ಬಂದ್ರು ಹೇಗ ಮಾತಾಡಿಸ್ಬೇಕು ಮಂದಿರಕ್ಕೆ ಬಂದ್ರು ಹೇಗ ಮಾತಾಡಿಸ್ಬೇಕು ಪದ್ಧತಿ ಇಲ್ಲ ಪದ್ಧತಿ ಇರ್ಲಿ ಅಮ್ಮ ದೂತೆ ಪಾರಿಯಾತ ಅಂದ್ರೆ ಏನು ಜನ್ಮವನ್ನು ರಹಿತವಂತ ವಸ್ತುವಿ ಪಾರ್ಯಾತ್ ಅಂತೇಳಿ ನನಗೆ ಹೆಸರದ ನೋಡು ಇನ್ನು ಮೇಲೆ ಪಾರ್ಯಾತ್ ಅಂದ್ರೆ ಪ್ರತಿಯೊಬ್ಬರಲ್ಲಿ ನಿನ್ನತನ ಕಾಣಬೇಕು ಪ್ರತಿಯೊಬ್ಬರಲ್ಲಿ ದೇವತ್ವ ಕಾಣಬೇಕು ಬೇಕಂತ ಐಶ್ವರ್ಯ ಬಂದ್ರು ಅಹಂಕಾರ ಬರಬಾರದು ಎಷ್ಟೇ ವಿದ್ಯಾ ಬಂದ್ರು ಸೊಕ್ಕ ಬರಬಾರದು ಇನ್ನು ಮೇಲೆ ನಾವು ಮಂಗಲ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಎಲ್ಲರೂ ಆ ಪರಮಾತ್ಮನ ನಾಮಸ್ಮರಣೆ ಮಾಡೋಣ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ ದಶಮುಖ ರಾವಣನ ಶಿರವನ್ನು ಒಡೆದವಗೆ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ವಸುದೇವ ಸುತನಿಗೆ ದೇವಕಿ ಕಂದನಿಗೆ